ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನ ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಸಮಯ ಇದೀಗ 5:30:20. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕೃಷಿರಂಗದಲ್ಲಿ ಹಿಪ್ಪುನೇರಳೆಯಲ್ಲಿ ಕಂಡುಬರುವ ಬೇರುಕೊಳೆ ರೋಗ, ಬೇರುಗಂಟು ಮತ್ತು ಜಂತುಹುಳುಗಳ ಬಾಧೆ ನಿರ್ವಹಣೆ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾಗಿರುವ ಜಿಆರ್ ಅರುಣಾ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳಿದರೆ, ನಾವಿವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಿಪ್ಪನೇರಳೆಯಲ್ಲಿ ಕಂಡುಬರುವಂಥ ಬೇರುಗಂಟು ಜಂತುಹುಳುಗಳ ಒಂದು ಹಾವಳಿ ಬಗ್ಗೆ, ಹಾಗೆಯೇ ಈ ಹಿಪ್ಪನೇರಳೆಗೆ ವಿಶೇಷವಾಗಿ ಕಂಡುಬರುವಂಥ ಬೇರಿನ ಕಪ್ಪುಕೊಳೆ ರೋಗದ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರಾಗಿರುವಂಥ ಜಿ ಆರ್ ಅರುಣಾ ಅವರು. ನಮಸ್ಕಾರ ಅರುಣಾ ಅವರೇ. ನಮಸ್ತೆ ಸರ್. ಈಗ ಪ್ರಾರಂಭದಲ್ಲಿ ಈ ಹಿಪ್ಪನೇರಳೆಯಲ್ಲಿ ಬೇರಿಗೆ ಬರುವಂಥ ರೋಗಗಳು ಯಾವ್ಯಾವು ಅಂತೀರಿ? ಸರ್, ಹಿಪ್ಪನೇರಳೆ ಬೆಳೆಯಲ್ಲಿ ಬೇರಿಗೆ ಹಾನಿ ಮಾಡುವಂಥ 2 ಮುಖ್ಯವಾದ ರೋಗಗಳಿದೆ ಸರ್. ಅದರಲ್ಲಿ ಒಂದು ಬೇರುಗಂಟು ರೋಗ ಹಾಗೂ ಬೇರಿನ ಕಪ್ಪು ಕೊಳೆ ರೋಗ, ಇದೆರಡು ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳಾಗಿವೆ. ಅಂದ್ರೆ ಈಗ ಹಿಪ್ಪನೇರಳೆಯಲ್ಲಿ ಈ ಬೇರುಗಂಟು ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಇದು ಬೇರುಗಂಟು ರೋಗ ಬಂದು ಪ್ರಪಂಚದಾದ್ಯಂತ ಸುಮಾರು 2,000 ಹೆಚ್ಚು ಬೆಳೆಗಳಲ್ಲಿ ಕಂಡು ಬರುತ್ತೆ. ಈ ಬೇರುಗಂಟು ರೋಗ ಬೆಳೆಯ ಇಳುವರಿ ಮತ್ತು ಗುಣಮಟ್ಟ ಎರಡನ್ನೂ ಸಹ ಅಮಿತಗೊಳಿಸುತ್ತೆ. ಈ ರೋಗಕ್ಕೆ ಪ್ರಮುಖ ಕಾರಣ ಏನಂದ್ರೆ ಮಣ್ಣಿನಲ್ಲಿ ಇರುವಂತಹ ಜಂತುಹುಳುಗಳು. ಈ ಜಂತುಹುಳು ಯಾವುದು ಅಂದ್ರೆ ಮುಖ್ಯವಾಗಿ ಹಿಪ್ಪುನೇರಳೆಯಲ್ಲಿ ಕಂಡು ಬರುವಂತ ಬೇರುಗಂಟು ರೋಗಕ್ಕೆ ಕಾರಣವಾಗಿರುವಂತಹ ಜಂತುಹುಳು ಯಾವ್ದು ಅಂದ್ರೆ ಮೆಲಡೋಗೈನಾ ಇನ್ಕಗ್ನಿಟಾ ಅಂತ. ಈ ಜಂತುಹುಳಿನಿಂದ ಈ ರೋಗ ಬಂದು ಹರಡ್ತಾ ಹೋಗುತ್ತೆ. ಇದು ಎಲ್ಲಾ ರೀತಿ ಮಣ್ಣಿನಲ್ಲೂ ಕಂಡು ಬಂದ್ರು ಸಹ ಮರಳು ಮಿಶ್ರಿತ ಮಣ್ಣು ಹಾಗೂ ನೀರಾವರಿ ಸೌಲಭ್ಯ ಚೆನ್ನಾಗಿರುವಂತ ಮಣ್ಣು ಹಾಗೂ ಸಾವಯವ ಅಂಶ ತುಂಬಾ ಕಡಿಮೆ ಇರುವಂತಹ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಸರ್. ಅಂದ್ರೆ ಈಗ ಹಿಪ್ಪನೇರಳೆಯಲ್ಲಿ ಈ ಬೇರುಗಂಟು ರೋಗ ಯಾವ ರೀತಿಯಾದಂತ ಒಂದು ಪರಿಣಾಮವನ್ನ ಬೀರುತ್ತೆ ಅಂತೀರಿ? ಹಿಪ್ಪನೇರಳೆ ಬೆಳೆಯಲ್ಲಿ 15-30% ಸೊಪ್ಪಿನ ಇಳುವರಿಯನ್ನು ಕಡಿಮೆಗೊಳಿಸುತ್ತೆ. ಅಲ್ಲದೆ ಗುಣಮಟ್ಟನು ಸಹ ತುಂಬಾ ಕಳಪೆ ಆಗ್ಬಿಡುತ್ತೆ ಇದರ ರೋಗದ ಪರಿಣಾಮವಾಗಿ. ರೇಷ್ಮೆ ಹುಳುಗಳಲ್ಲಿ ನೂಲು ಉತ್ಪಾದಿಸಲು ಏನು ಅವಶ್ಯಕವಾಗಿರುತ್ತೆ ಆ ಪ್ರೋಟೀನ್ ಅಂಶನ ಅದು ತುಂಬಾ ಕಡಿಮೆ ಕುಸಿತಗೊಳಿಸ್ಬಿಡುತ್ತೆ. ಅದಲ್ಲದೆ ಜಂತು ಹುಳುಗಳು ಬೇರಿಗೆ ಹಾನಿಯುಂಟು ಮಾಡಿ ನೀರಿನ ಮುಖಾಂತರ ಹರಡುವ ಬೇರಿನ ಕಪ್ಪು ಕೊಳೆ ಅಂತ ಏನ್ ಹೇಳ್ತೀವಿ ಆ ರೋಗ ಹಾಗೂ ಕಾಂಡದ ಕ್ಯಾಂಕರ್ನಂತಹ ರೋಗಗಳನ್ನು ಸಹ ಬರೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಸರ್. ಮುಖ್ಯವಾಗಿ ಈ ಹಿಪ್ಪನೇರಳೆ ಬೇರುಗಂಟು ರೋಗದ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತೀರಿ? ಈ ರೋಗದ ಬಾಧೆ ಅತಿಯಾಗಿ ಗಿಡದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ, ಚಿಗುರೊಡೆಯುವುದನ್ನ ತಡೆಯುತ್ತದೆ, ಎಲೆಗಳು ತುಂಬಾ ಚಿಕ್ಕದಾಗ್ಬಿಡುತ್ತೆ, ಅಪಕ್ವವಾದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಹಣ್ಣೆಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎಲೆಯ ಅಂಚುಗಳು ಸುಟ್ಟು ಒಣಗೋಗುತ್ತೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿದ್ರೂ ಸಹ ಎಲೆ ಬಾಡಿ ಹೋದಂತೆ ಕಾಣ್ತಾ ಇರುತ್ತೆ. ಜಂತು ಪೀಡಿತ ಗಿಡಗಳ ಬೇರು ಮೊಟಕಾಗಿದ್ದು ಹತ್ತಿರದಿಂದ ಗಮನಿಸಿದಾಗ ಬೇರಿನ ಹೊರಮೈಯಲ್ಲಿ ಸಣ್ಣ ಸಣ್ಣ ಗಂಟುಗಳು ಕಂಡು ಬರುತ್ತೆ. ಹೊಸದಾಗಿ ಏನ್ ಗಂಟು ಬರುತ್ತೆ ಅದು ತಿಳಿ ಹಳದಿ ಬಣ್ಣ ಇರುತ್ತೆ. ಹಳೆದಾಗ್ತಾ ಆಗ್ತಾ ಅದು ಕಪ್ಪಾಗಿ ತಿರುಗ್ಬಿಡುತ್ತೆ. ಜಂತು ಹುಳುಗಳ ಹಾನಿಯಿಂದಾಗಿ ಬೇರುಗಳಲ್ಲಿನ ನೀರು ಹಾಗೂ ಪೋಷಕಾಂಶಗಳು ಸರಬರಾಜು ಅಂಗಗಳ ಏನಿರುತ್ತೆ ಅದು ಹಾನಿಯಾಗಿ ಅದರ ಪೌಷ್ಟಿಕತೆಯನ್ನ ಕಳ್ಕೊಂಡು ಗಿಡ ಸಾಯ್ತಾ ಇರುತ್ತೆ. ಅಂದ್ರೆ ಈಗ ಈ ಹಿಪ್ಪನೇರಳೆ ಬೇರುಗಂಟು ರೋಗದ ನಿರ್ವಹಣಾ ಕ್ರಮಗಳು ಯಾವ್ಯಾವು ಅಂತೀರಿ? ಆ ಸೊಪ್ಪು ಮತ್ತು ಗೂಡಿನ ಇಳುವರಿ ಎರಡನ್ನೂ ಸಹ ಹಾನಿ ಉಂಟು ಮಾಡುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಇದನ್ನು ನಿರ್ವಹಣೆ ಮಾಡೋ ಕ್ರಮಗಳು ಏನು ಅಂದ್ರೆ ವ್ಯವಸಾಯಿಕ ಕ್ರಮ, ಜೈವಿಕ ಹಾಗೂ ರಾಸಾಯನಿಕ, ಈ ಮೂರು ಪದ್ಧತಿಗಳಿಂದ ಇದನ್ನ ನಿರ್ವಹಣೆ ಮಾಡಬಹುದು. ಈಗ ಮುಖ್ಯವಾಗಿ ವ್ಯವಸಾಯಿಕ ಕ್ರಮಗಳು ಅಥವಾ ಬೇಸಾಯ ಕ್ರಮಗಳು ಅಂತ ತಾವು ಹೇಳಿದ್ರಿ, ಇದರ ಮೂಲಕ ಯಾವ ರೀತಿ ಈ ಒಂದು ಈ ಬೇರುಗಂಟು ಜಂತು ಹುಳುವಿನ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬಹುದು ಅಂತೀರಿ? ಹಿಪ್ಪನೇಳೆ ತೋಟ ಅಭಿವೃದ್ಧಿ ಪಡಿಸುವಾಗಲೇ ನಾವು ಇದನ್ನ ಹತೋಟಿ ಕ್ರಮನ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ನಾಟಿ ಮಾಡುವಾಗಲೇ ಆರೋಗ್ಯಕರವಾದ ಸಸಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತೋಟದಲ್ಲಿ ಜಂತು ಹುಳುಗಳನ್ನ ನಿಯಂತ್ರಿಸಲು ಮಾಗಿ ಉಳುಮೆ ಮಾಡಿ ಮಣ್ಣನ್ನು ಬಿಸಿಲಿಗೆ ಒಡ್ಬೇಕಾಗುತ್ತೆ. ತೋಟಕ್ಕೆ ಸಸಿ ನಾಟಿ ಮಾಡುವ ಮೊದಲು ಸಾವಯವ ಪದಾರ್ಥಗಳಾದ ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನ ನಾವು ಜಾಸ್ತಿ ಸೇರಿಸಬೇಕಾಗುತ್ತೆ. ಭೂಮಿಯಲ್ಲಿ ಸಾವಯವ ವಸ್ತುಗಳು ಕೊಳೆಯುವಿಕೆಯಿಂದ ಏನ್ ರಾಸಾಯನಿಕ ಉಂಟು ಮಾಡುತ್ತೆ ಆ ರಾಸಾಯನಿಕ ಬಂದು ಜಂತು ಹುಳುಗಳಿಗೆ ವಿಷಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರಿಂದ ನಾವು ಯಥೇಚ್ಛವಾಗಿ ಈ ಸಾವಯವ ಗೊಬ್ಬರಗಳನ್ನ ಹಾಕೋದ್ರಿಂದ ಜಂತು ಹುಳನ್ನ ನಿಯಂತ್ರಣ ಮಾಡಬಹುದು. ಹಿಪ್ಪನೇಳೆ ತೋಟದಲ್ಲಿ ಹಾಗೂ ತೋಟದ ಸುತ್ತಮುತ್ತ ಕಳೆ ನಿರ್ವಹಣೆ ಅವಶ್ಯಕವಾಗಿ ಮಾಡಬೇಕಾಗುತ್ತೆ. ಇವಾಗ ಉದಾಹರಣೆಗೆ ಗಣಿಕೆ, ಹುಳಿ ಚಿಕ್ಕ, ಬಸಲದ ಸೊಪ್ಪು, ಮದನ ಗಂಟೆ, ಬೆಂಜಲಿ ಸೊಪ್ಪು, ಮುಟ್ಟಿದ್ರೆ ಮುನಿ, ಅಲ್ಪಬೇದಿ ಸೊಪ್ಪು ಇಂತಹ ಕಳೆಗಳಿಗೆ ಇದು ಆಶ್ರಯ ಸಸ್ಯಗಳಾಗಿರುತ್ತೆ. ಇದು ಎಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ನಮ್ಗೆ ಮುಖ್ಯವಾಗಿ ಹಿಪ್ಪನೇರಳೆ ಬೆಳೆ ಏನಿರುತ್ತೆ ಆ ಬೆಳೆಗೂ ಸಹ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಆ ಕಳೆ ಗಿಡಗಳನ್ನ ಸುಟ್ಟು ನಾಶ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಶತ್ರು ಸಸ್ಯಗಳು ಏನಿರ್ತವೆ, ಇವಾಗ ಬಿಳಿ ಸಾಸಿವೆ, ಚೆಂಡು ಹೂವು, ದಂಟು ಸೊಪ್ಪು, ಎಳ್ಳು, ಸೆಣಬು, ಕಹಿ ಸೌತೆ ಇಂತಹ ಗಿಡಗಳನ್ನ ನಾವು ಬೆಳೆಸ್ಬೇಕಾಗುತ್ತೆ. ಬೆಳೆಸಿದಾಗ ಏನು ನಮ್ಮ ಜಂತುಗಳಿಗೆ ಶತ್ರು ಸಸ್ಯಗಳಿರುತ್ತೆ ಅವುಗಳ ಬೇರಿನಿಂದ ಹೊರಸೂಸುವಂತ ರಾಸಾಯನಿಕಗಳು ಜಂತುಗಳಿಗೆ ವಿಷಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೋಸ್ಕರ ನಾವು ಹಿಪ್ಪನೇರಳೆ ಸಾಲುಗಳ ನಡುವೆ ಶತ್ರು ಸಸ್ಯಗಳನ್ನು ಬೆಳೆಸೋದ್ರಿಂದ ನಾವು ಈ ಜಂತು ಹುಳುಗಳನ್ನ ನಿಯಂತ್ರಣ ಮಾಡಬಹುದು. ಅದಲ್ಲದೆ ಈ ಅಲಸಂದೆ ಗಿಡಗಳಂತ ಬೆಳೆಗಳನ್ನ ನಾವು ಹಿಪ್ಪನೇರಳೆಯಲ್ಲಿ ಬೆಳೆಸೋದ್ರಿಂದ ಅದು ಹಸಿರೆಲೆ ಸೊಪ್ಪಾಗೂ ಕೆಲಸ ಮಾಡುತ್ತೆ, ಜಂತು ಹುಳುವನ್ನು ಸಹ ನಿರ್ವಹಣೆ ಮಾಡುತ್ತೆ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿ ಮತ್ತು ಜಂತು ಹುಳುವನ್ನು ಸಹ ನಾಶ ಮಾಡುತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಹಿಪ್ಪನೇರಳೆ ಜಂತು ಹುಳು ರೋಗದ ನಿರ್ವಹಣೆಗೆ ನಾವು ಯಾವ ರೀತಿಯಾದಂತಹ ಒಂದು ರಾಸಾಯನಿಕ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ರಾಸಾಯನಿಕಗಳು ಕಡಿಮೆ ಇದೆ ಅಂದ್ರೆ ನಿರ್ವಹಣೆ ಕ್ರಮಕ್ಕೆ ಕಾರ್ಬೋಫ್ಯೂರಾನ್ ರಾಸಾಯನಿಕ ಅಂತ ಹೇಳ್ತೀವಿ. ಇದು ಜಂತು ಕೀಟನಾಶಕ, ಇದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಏನ್ ಹೇಳ್ತೀವಿ, ಅದೇ ಔಷಧಿ ದೇಹದ ಒಳಗಡೆ ಹೋದಾಗ ಅದು ನಾಶ ಮಾಡುತ್ತೆ ಜಂತು ಹುಳನ. ಆತರ ಒಂದು ಕಾರ್ಬೋಫ್ಯೂರಾನ್ ಅಂತ ಒಂದು ರಾಸಾಯನಿಕ ಇದೆ. ಅದನ್ನ 1 ಲೀಟರ್ ನೀರಿಗೆ 100 ಗ್ರಾಂ ಈ ಹರಳು ರೂಪದಲ್ಲಿ ಇರುತ್ತೆ. ಇದನ್ನ ಮಿಶ್ರಣ ಮಾಡಿ ನಾವು ಏನು ಸಸಿ ನಾಟಿ ಮಾಡ್ತೀವಿ, ಹಿಪ್ಪನೇಳೆ ತೋಟ ಅಭಿವೃದ್ಧಿ ಪಡಿಸುವಾಗ ಏನು ನಾಟಿ ಮಾಡ್ತೀವಲ್ವಾ ಅವಾಗ್ಲೇನೆ ಆ ಬೇರುಗಳನ್ನ 30 ನಿಮಿಷಗಳ ಕಾಲ ಆ ನೀರಿನಲ್ಲಿ ನೆನೆಸಿಟ್ಟು ನಾಟಿ ಮಾಡೋದ್ರಿಂದ ಇದು ನಾವು ಹರಡೋದನ್ನ ಕಡಿಮೆ ಮಾಡಬಹುದು. ಅದಲ್ಲದೆ ಕಾರ್ಬೋಫ್ಯೂರಾನ್ ಹರಳುಗಳನ್ನ ಇವಾಗಲೇ ಅಭಿವೃದ್ಧಿ ಪಡಿಸಿರುವ ತೋಟಗಳಿಗಾದ್ರೆ 1 ಹೆಕ್ಟೇರ್ಗೆ 40 ಕೆಜಿ ಬೇಕಾಗುತ್ತೆ. ಈ 40 ಕೆಜಿ ಕಾರ್ಬೋಫ್ಯೂರನ್ನ ನಾವು ಸಾಲುಗಳಲ್ಲಿ ಹಾಕಿ ಮಣ್ಣನ್ನ ಮುಚ್ಚಬೇಕಾಗುತ್ತೆ. ಮಣ್ಣನ್ನು ಮುಚ್ಚಿದ್ಮೇಲೆ ನೀರು ಖಂಡಿತವಾಗಿ ಹಾಯಿಸಲೇಬೇಕಾಗುತ್ತೆ. ರಾಸಾಯನಿಕವಾಗಿ ರಾಸಾಯನಿಕವನ್ನು ಈ ಏನ್ ನಾನು ಹೇಳಿದೆ ಈ ಕಾರ್ಬೋಫ್ಯೂರನ್ನ ಇದನ್ನ ಸಮವಾಗಿ ಹರಡಲು ಒಣ ಮರಳು ಏನಿರುತ್ತೆ ಅದ್ರ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಾದ್ಮೇಲೆ 1 ವಾರ ಆದ್ಮೇಲೆ ಏನೋ ರಾಸಾಯನಿಕ ಕೊಟ್ಟ ಕೂಡಲೇನು ನೀರ್ ಕೊಡ್ಬೇಕಾಗುತ್ತೆ, 1 ವಾರ ಆದ್ಮೇಲೂ ಸಹ ನೀರ್ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ 45-50 ದಿನ ನಂತರವೇ ನಾವು ಹಿಪ್ಪನೇರಳೆನ ನಾವು ಈ ರೇಷ್ಮೆ ಹುಳುಗಳಿಗೆ ತಿನ್ನೋದಕ್ಕೆ ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಆ ರಾಸಾಯನಿಕದ ಅಂಶ ಬಂದು ನಾವೇನು ರೇಷ್ಮೆ ಹುಳುಗಳಿಗೆ ತುಂಬಾ ತೊಂದರೆ ನೀಡುತ್ತೆ. ಇದು ಮುಖ್ಯವಾಗಿ ರಾಸಾಯನಿಕ ಕ್ರಮಗಳ ಬಗ್ಗೆ ಆಯ್ತು. ಇನ್ನ ಈ ಜೈವಿಕ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀರಾ? ಜೈವಿಕ ಕ್ರಮಗಳಲ್ಲಿ ಮೊದಲನೇದಾಗಿ ನಾವು ಏನು ಬೇವಿನ ಹಿಂಡಿ ಅಂತೀವಿ, ಬೇವಿನ ಹಿಂಡಿ ಅದನ್ನ ಉಪಯೋಗಿಸ್ಬೋದು. ಬೇವಿನ ಹಿಂಡಿಯಲ್ಲಿ ನಿಮ್ಗೆಲ್ಲ ಗೊತ್ತಿರಂಗೆ ಅಜಾರ್ಡಿರೆಕ್ಟಿನ್ ಅನ್ನೋ ಅಂತ ಒಂದು ಅಂಶ ಇರುತ್ತೆ. ಆ ಅಂಶ ಏನ್ ಮಾಡುತ್ತೆ, ಜಂತುಹುಳುಗಳನ್ನ ನಾಶ ಪಡಿಸಲು ತುಂಬಾ ಮುಖ್ಯವಾದ ಕಾರ್ಯನಿರ್ವಹಿಸುತ್ತೆ. ಆ ಹಿಂಡಿಯನ್ನ ಯಾವ ತರ ಹಾಕ್ಬೇಕು ಅಂತ ಹೇಳಿದ್ರೆ, ಇವಾಗ ನಿಮ್ಗೆಲ್ಲ ಅಂಗಡಿಗಳಲ್ಲಿ ಸಿಗ್ತಾ ಇದೆ, ಆದ್ರೆ ನೀವು ಅದನ್ನ ಗಮನವಹಿಸಿ ಯಾವ್ದು ಉತ್ತಮ ಈ ಬೇವಿನ ಹಿಂಡಿ ಅಂತ ನೋಡಿ ತಗೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಅಡಲ್ಟ್ರೇಷನ್ ಸಹ ಇದರಲ್ಲಿ ಬರ್ತಾ ಇದೆ. ಆದ್ರಿಂದ ಒಳ್ಳೆ ಕ್ವಾಲಿಟಿ ಗುಣಮಟ್ಟವಾಗಿರುವಂತ ಬೇವಿನ ಹಿಂಡಿಯನ್ನು 1-2 ಟನ್ ಬೇವಿನ ಹಿಂಡಿಯನ್ನು ನಾವು 4 ಸಮಕಂತುಗಳಲ್ಲಿ ಈ ಜಂತುಹುಳುವಿನ ಬಾಧೆ ಇರುವಂತ ತಾಕುಗಳಿಗೆ ಹಾಕ್ಬೇಕಾಗುತ್ತೆ ಹೆಕ್ಟರ್ಗೆ 1 ವರ್ಷಕ್ಕೆ. ಅದಾದ್ಮೇಲೆ ಅದರಲ್ಲಿ ನಾವೇನು ಜೈವಿಕ ಕ್ರಮ ಅಂತ ಕೇಳಿದ್ರೆ ಅದರಲ್ಲಿ ಇನ್ನೊಂದಿದೆ, ನಿಮಹಾರಿ ಅಂತ ಹೇಳಿ ಹೇಳ್ತೀವಿ. ಈ ನಿಮಹಾರಿ ಬಂದು CSRNTI ಮೈಸೂರು ಅವರು ಅಭಿವೃದ್ಧಿಪಡಿಸಿರುವಂತ ಒಂದು ಜಂತುನಾಶಕವಾಗಿರುತ್ತೆ. ಇದರಲ್ಲಿ 75% ಅಷ್ಟು ಸಸ್ಯಜನ್ಯ ಉತ್ಪನ್ನ ಆಗಿದ್ದು ಇನ್ನೂ 25% ರಾಸಾಯನಿಕ ಇರುತ್ತೆ. ಇದೆರಡರ ಮಿಶ್ರಣ ನಾವು ಮಾಡಿ ಅವರು ಒಂದು ಪ್ರಾಡಕ್ಟ್ನ ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಮಣ್ಣನ್ನು ಸೇರಿಸೋದ್ರಿಂದ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನ ಯಾವ ತರ ಬಳಸಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಹೌದು ಸರ್. ಅದಲ್ಲದೆ ಇನ್ನೊಂದು ಜೈವಿಕ ಕ್ರಮ ಏನಂದ್ರೆ ವರ್ಟಿಸಿಲಿಯಂ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ವರ್ಟಿಸಿಲಿಯಂ ಕ್ಲಮಡೋಸ್ಪೋರಿಯಂ ಅಂತೇಳಿ ಶಿಲೀಂಧ್ರ, ಅದನ್ನು ಸಹ ಬಳಸಬಹುದು ಸರ್. ಅಂದ್ರೆ ಈ ಶಿಲೀಂಧ್ರವನ್ನ ನಾವು ಜಂತು ಹುಳುಗಳ ಮೇಲೆ ಬಿಡಬಹುದು ಅಂತೀರಿ? ಹೌದು ಸರ್, ಶಿಲೀಂಧ್ರ ನಮ್ಗೆ ಪೌಡರ್ ರೀತಿಯಲ್ಲೂ ಸಿಗುತ್ತೆ, ದ್ರಾವಣದ ರೀತಿಯಲ್ಲೂ ಸಿಗುತ್ತೆ ಸರ್. ಇದೆರಡನ್ನು ಸಹ ಉಪಯೋಗಿಸುವ ವಿಧಾನ ನಾನು ಹೇಳ್ತೀನಿ ಸರ್ ಒಂದೊಂದೇ. ಮೊದಲನೇದಾಗಿ ಈ ನಿಮಹಾರಿ ಅಂತ ಹೇಳಿದ್ರಿ ತಾವು. ಹೌದು ಸರ್. ಇದನ್ನ ಹೇಗೆ ಬಳಸಬೇಕಾಗುತ್ತೆ? ನಿಮಹಾರಿನ ನಾವು ಏನ್ ಮಾಡ್ಬೇಕು ಅಂದ್ರೆ, ಅದು ನಾನು ಈಗಾಗಲೇ ಹೇಳಿದೆ, CSRNTI ಮೈಸೂರು ಅವರು ಅಭಿವೃದ್ಧಿಪಡಿಸಿರುವಂತ ಒಂದು ಪ್ರಾಡಕ್ಟ್. ಇದನ್ನ ನಾವು ರೋಗದ ಬಾಧೆ ಪ್ರಮಾಣ ಫಸ್ಟ್ ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ಗಿಡ 1 ಗಂಟುಗಳಿದ್ರೆ ನಾವು ವರ್ಷಕ್ಕೆ 2 ಬಾರಿ ಹಾಕ್ಬೇಕಾಗುತ್ತೆ. ಅದೇ ಇವಾಗ ಗಿಡ ತೋಟದಲ್ಲಿ ಯಾವ್ದಾದ್ರು ಒಂದು ಸ್ಯಾಂಪಲ್ ಗೆ ಕಿತ್ ನೋಡಿದಾಗ 50ಕ್ಕಿಂತ ಹೆಚ್ಚಿದ್ರೆ ಅದನ್ನ 3 ಬಾರಿ ಹಾಕ್ಬೇಕಾಗುತ್ತೆ. ಸೊ ನಾವು ಇವಾಗ 1 ಎಕರೆಗೆ 16 ಕೆಜಿ ನಿಮಹಾರಿ ಬೇಕಾಗುತ್ತೆ. ಅದನ್ನ ನಾವ್ ಏನ್ ಮಾಡ್ಬೇಕು, 160 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಅದನ್ನ ನೆರಳಲ್ಲಿ ಇಟ್ಬಿಡ್ಬೇಕು. 1 ವಾರದ ಕಾಲ ಅದನ್ನ ಹಾಗೆ ಇಟ್ಬಿಟ್ರೆ ಆ ಗೊಬ್ಬರದಲ್ಲೆಲ್ಲ ಏನು ನಮ್ಮ ಜೈವಿಕ ಅಂಶ ಇರುತ್ತೆ ಅದೆಲ್ಲಾನು ಸ್ಪ್ರೆಡ್ ಆಗಿ ಮಲ್ಟಿಪ್ಲೈ ಆಗುತ್ತೆ, ಅದರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗುತ್ತೆ. ಅದನ್ನ ನಾವು ಮೊದಲ ಬಾರಿ ನಿಮಹಾರಣಿ ಬಳಸಿದ 70-80 ದಿನಗಳ ನಂತರ ಮತ್ತೆ 2ನೇ ಬಾರಿ ಬಳಸ್ಬೇಕಾಗುತ್ತೆ. ಅದಾದ್ಮೇಲೆ ಇವಾಗ ಅದ್ರ ತೀವ್ರತೆ ಜಾಸ್ತಿ ಇದ್ರೆ, ತೀವ್ರತೆ ಜಾಸ್ತಿ ಅಂದ್ರೆ 50 ಗಂಟೆಗಿಂತ ಜಾಸ್ತಿ ಇದ್ರೆ 3ನೇ ಬಾರಿ ಸಹ ಮಾಡ್ಬೇಕಾಗುತ್ತೆ. ಅದನ್ನ ನಾವು 2ನೇ ಬಾರಿ ಬಳಸಿದ 140-150 ದಿನಗಳ ನಂತರ 3ನೇ ಬಾರಿ ಬಳಸ್ಬೇಕಾಗುತ್ತೆ. ಅದು ಏನಿಲ್ಲ, ಜಸ್ಟ್ ಗಿಡಗಳ ಸುತ್ತ ಅಗದ್ಬಿಟ್ಟು ನಾವು ಅದೇನು ತಯಾರಿಸಿಟ್ಟಿರ್ತೀವಲ್ವಾ ಕೊಟ್ಟಿಗೆ ಗೊಬ್ಬರ ಜೊತೆ ನಿಮಹಾರಿನ, ಅದನ್ನ ಬೇರುಗಳ ಹತ್ರ ಕೊಡ್ಬೇಕಾಗುತ್ತೆ. ಅಂದ್ರೆ ಈಗ ಈ ನಿಮಹಾರಿಯನ್ನ ಬಳಸುವಾಗ ಏನಾದ್ರೂ ಎಚ್ಚರಿಕೆ ಕ್ರಮಗಳನ್ನ ಮುಂಜಾಗ್ರತೆಗಳನ್ನ ವಹಿಸಬೇಕಾಗತ್ತೆ? ಖಂಡಿತ ಪಾಲಿಸಬೇಕಾಗುತ್ತೆ ಸರ್. ನಿಮಹಾರಿಯನ್ನು ಹಾಕಿದ ಮೇಲೆ ಗಿಡಗಳಿಗೆ ತಪ್ಪದೆ ನೀರಾಯಿಸಬೇಕು. ನೀರಾಯಿಸಿದ್ರೇನೆ ಅದು ಗಿಡ ಅದನ್ನ ಹೀರ್ಕೊಳ್ಳಂತ ಶಕ್ತಿ ಸಿಗುತ್ತೆ. ಮಣ್ಣಿನಲ್ಲಿ ತೇವಾಂಶ 40ಕ್ಕಿಂತ ಕಡಿಮೆ ಇರೋಂಗೆ ಇರಬಾರ್ದು, 40ಕ್ಕಿಂತ ಜಾಸ್ತಿ ಇರೋಂಗೆ ನೋಡ್ಕೋಬೇಕು. ಮಣ್ಣಿನಲ್ಲಿ ಇಂಗಾಲದ ಅಂಶ ಕಾಪಾಡಿಕೊಳ್ಳಲು ಕೊಟ್ಟಿಗೆ ಗೊಬ್ಬರ, ನಾನು ಈಗಾಗಲೇ ಕೊಟ್ಟಿಗೆ ಗೊಬ್ಬರನ ನಾವು ನಿಮಹಾರಿ ಜೊತೆಗೆ ಹಾಕ್ಬೇಕು ಅಂತ ಹೇಳಿದೆ, ಇದೇ ಕಾರಣದಿಂದ ಮಣ್ಣಿನಲ್ಲಿ ಇಂಗಾಲದ ಅಂಶನ ಕಾಪಾಡ್ಕೊಳ್ಳಕ್ಕೆ ನಾವು ಖಂಡಿತವಾಗಿ ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕಾಗುತ್ತೆ. ಮತ್ತೊಂದು ತಾವು ಹೇಳಿದ್ರಿ, ಒಂದು ಶಿಲೀಂಧ್ರವನ್ನು ಕೂಡ ಬೇರುಗಂಟು ಜಂತು ಹುಳುಗಳ ಮೇಲೆ ನಾವು ಪ್ರಯೋಗ ಮಾಡಬಹುದು ಅಂತ, ಅದು ವರ್ಟಿಸಿಲಿಯಂ ಕ್ಲಾಮಿಡೋಸ್ಪೋರಿಯಂ ಅಂತ ತಾವು ಹೇಳಿದ್ರಿ, ಇದರ ಒಂದು ಬಳಕೆ ಹೇಗೆ ಅಂತ? ಅದೊಂದು ಶಿಲೀಂಧ್ರದ ಸಂಯೋಜನೆಯಾಗಿರುತ್ತೆ. ಇದನ್ನ ನಾವು 1 ಕೆಜಿ ಅಷ್ಟನ್ನ 200 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ, ನಾನು ಇವಾಗಲೇ ನಿಮಹಾರಿ ಹೇಗೆ ಹೇಳಿದೆ ಅದೇ ತರನೇ 1 ಕೆಜಿ ಶಿಲೀಂಧ್ರನ 200 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ, ಮತ್ತೆ ಅದ್ರ ಜೊತೆಗೆ 24 ಕೆಜಿ ಬೇವಿನ ಹಿಂಡಿ ಸಹ ಸೇರಿಸ್ಕೊಂಡ್ರೆ ಅದರ ಪರಿಣಾಮ ಚೆನ್ನಾಗಿ ಸಿಗುತ್ತೆ ನಮ್ಗೆ. ನಾವು ಏನ್ ಮಾಡ್ಬೇಕು, ಅದು ಮೂರನ್ನು ಮಿಶ್ರಣ ಮಾಡಿ ಒಂದು ನೆರಳಿನ ಪ್ರದೇಶದಲ್ಲಿ ಇಟ್ಬಿಟ್ಟು ಅದನ್ನ 1 ವಾರದ ಕಾಲ ಬಿಟ್ಬಿಟ್ರೆ ಮೇಲೆ ಗೋಣಿ ತಾಕ್ನ ಒದ್ದೆ ಮಾಡಿ ಹಾಕ್ಬಿಡ್ಬೇಕು. ಸಿದ್ಧಪಡಿಸಿದ ಮಿಶ್ರಣ ಇದೆ, ಇದನ್ನ 1 ಗಿಡಕ್ಕೆ 200 ಗ್ರಾಂನಂತೆ ನಾವು ಬೇರಿನ ಸಮೀಪ ಮಣ್ಣಿನಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಇದು ಶಿಲೀಂಧ್ರ ಆಗಿರೋದ್ರಿಂದ ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರವನ್ನ ಕೊಡೋದ್ರಿಂದ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹೌದು ಹೌದು ಸರ್, ನಾವಿವಾಗೇನ್ 1 kgನ ಡೈರೆಕ್ಟ್ ಹಂಗೆ ಕೊಟ್ಬಿಟ್ರೆ 1 kg ಅಷ್ಟೇ ನಮಗೆ ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು. ಇವಾಗ ಅದನ್ನೇ ನಾವು 200 kg ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸಿ ಕೊಡೋದ್ರಿಂದ ನಮಗೆ ಜಾಸ್ತಿ ಸಿಗುತ್ತೆ. ನಮ್ಗೆ ಆ ಜೈವಿಕ ಅಂಶ ಸೂಕ್ಷ್ಮಾಣು ಜೀವಿಗಳು ಆ ಕೊಟ್ಟಿಗೆ ಗೊಬ್ಬರದಲ್ಲೆಲ್ಲ ಬೆಳವಣಿಗೆ ಹೊಂದ್ಬಿಟ್ಟಿರುತ್ತೆ, ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರುತ್ತೆ. ಇದನ್ನೇ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದ್ರಾವಣದ ರೂಪದಲ್ಲೂ ಸಹ ಸಿಗುತ್ತೆ, ಅದನ್ನು ಸಹ ನಾವು ಬಳಸಬಹುದು ಸರ್. ಅದನ್ನು ಸೇಮ್ 1 liter ಶಿಲೀಂಧ್ರ ಮಿಶ್ರಣ ಇದೆ, ಅದನ್ನ ಸಂಯೋಜನೆ ಇದೆ, ಅದನ್ನ 200 liter ನೀರಿಗೆ ಹಾಕ್ಬಿಟ್ಟು ನಾವು ಡ್ರಿಪ್ ನ ಮೂಲಕ ಸಹ ಹಾಕ್ಬೋದು ಸರ್. ಅದು ಸಹ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು, ತಾವು ಅರುಣ್ ಅವರೇ ಹೇಳಿದ್ದು ಈ ಹಿಪ್ಪನೇಳಿಗೆ ಬರುವಂತ ರೋಗ ವಿಶೇಷವಾಗಿ ಬೇರಿಗೆ ಬರುವಂತದ್ದು ಅಂದ್ರೆ ಬೇರನ್ನ ಕಪ್ಪು ಕೊಳೆ ರೋಗ. ಮುಖ್ಯವಾಗಿ ಈ ಬೇರುನ ಒಂದು ಕಪ್ಪು ಕೊಳೆ ರೋಗ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಿ ಸರ್? ಇದು ಬೇರಿನ ಕಪ್ಪು ಕೊಳೆ ರೋಗ ಬಂದು ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ, ಹಾಗೂ ಏನ್ ನಾವು ಸಾಮಾನ್ಯವಾಗಿ ಕಂಡು ಬರುವಂತ ಹಿಪ್ಪುನೇರಳೆ V1 ತಳಿಯಲ್ಲಿ ಇದು ಅಧಿಕವಾಗಿ ಕಂಡು ಬರುತ್ತೆ. ಹೆಚ್ಚು ಹಿಪ್ಪನೇರಳೆ ಸೊಪ್ಪನ್ನ ಕೊಡುವಂತ ತಳಿ V1. ಹೌದು, ಅದನ್ನೇ ಅದರಲ್ಲೇ ತುಂಬಾ ಜಾಸ್ತಿ ಕಾಣ್ತದೆ, ಮತ್ತೆ ಚಳಿಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಹೌದು ಸರ್, ಹೌದು. ಈ ಬೇರಿನ ಕಪ್ಪು ಕೊಳೆ ರೋಗದ ಲಕ್ಷಣಗಳನ್ನ ನಾವು ಯಾವ ರೀತಿಯಾಗಿ ಗುರುತಿಸಬಹುದು ಅಂತೀರಿ? ಬೇರಿನ ಕಪ್ಪು ಕೊಳೆ ರೋಗ ಬಂದ್ಬಿಟ್ಟು ಮ್ಯಾಕೋಫೋನಿಯಾ ಫಿಜೋಲಿಯನ, ಫ್ಯುಸೇರಿಯಂ ಸೊಲಾನಿ ಹಾಗೂ ಫ್ಯುಸೇರಿಯಂ ಆಕ್ಸಿಸ್ಫೋರಂ, ಈ 3 ಶಿಲೀಂಧ್ರಗಳಿಂದ ಉಂಟಾಗುವಂತ ರೋಗ ಆಗಿದೆ. ಇದು 14% ನಷ್ಟನ ತಂದ್ಕೊಡುತ್ತೆ ಈ ರೋಗ ಬಂದ್ರೆ. ಸಸ್ಯದ ಎಲೆಗಳು ಬಾಡಿ ಕಾಂಡದ ಬುಡಗಳು ಒಣಗಿ ಸಸ್ಯ ಸತ್ತೋಗುತ್ತೆ. ಇದಾದ್ಮೇಲೆ ಇಂತಹ ಸಸ್ಯಗಳ ಬೇರುಗಳು ಗಮನಿಸಿದಾಗ ಅಲ್ಲಿ ಕೊಳೆತು ತೊಗಟೆ ಸುಲಭವಾಗಿ ಬೇರ್ಪಡ, ಇವಾಗ ಹಿಂಗೆ ಸುಮ್ನೆ ಮುಟ್ಟಿದ್ರೇನೆ ಗಿಡ ಬಂದು ಈಸಿಯಾಗಿ ಕಿತ್ತು ಬಂದ್ಬಿಡುತ್ತೆ. ತೊಗಟೆ ಕೆಳಭಾಗದಲ್ಲಿ ಕಪ್ಪನೆ ಶಿಲೀಂಧ್ರದ ಎಲೆಗಳು ಕಂಡು ಬರುತ್ತೆ. ಇವಾಗ ಒಂದು ದಾರ ತರ ಕಪ್ಪದಾಗಿ ಶಿಲೀಂಧ್ರ ಬಂದು ನಾವು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೆಚ್ಚು ತೇವಾಂಶವಿದ್ದಲ್ಲಿ ತೊಗಟೆ ಕೊಳೆತ ಕಾಂಡವು ಬುಡಭಾಗಕ್ಕೆ ವ್ಯಾಪಿಸುತ್ತೆ ಸರ್. ತೇವಾಂಶ ಜಾಸ್ತಿಯಾಗಿ ನಿಂತು ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಜಾತಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನ ಈ ಹಿಪ್ಪನೇರಳೆ ಬೇರಿನ ಕಪ್ಪು ಕೊಳೆ ರೋಗದ ನಿರ್ವಹಣೆಯನ್ನ ನಾವು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ತೋಟದ ಬದಿಯಲ್ಲಿ ಕಟಾವು ಮಾಡಿದ ಕಾಂಡಗಳನ್ನು ಶೇಖರಿಸಬಾರ್ದು ಸರ್ ಯಾವಾಗ್ಲೂ, ಮತ್ತು ಅದನ್ನು ಕಾಂಪೋಸ್ಟ್ ಮಾಡದೆ ಗೊಬ್ಬರವನ್ನು ಉಪಯೋಗಿಸಬಾರ್ದು. ಯಾವತ್ತೂ ನಾವು ಯಾವುದೇ ವೇಸ್ಟ್ ಅನ್ನು ಕಾಂಪೋಸ್ಟ್ ಮಾಡದೆ ಹಂಗೆ ಡೈರೆಕ್ಟ್ ಆಗಿ ನಾವು ಗೊಬ್ಬರವಾಗಿ ಕೊಡೋದ್ರಿಂದ ಇವಾಗ ಏನು ತ್ಯಾಜ್ಯಗಳು ಬಂದಿರುತ್ತೆ ಕೃಷಿ ತ್ಯಾಜ್ಯಗಳು, ಅದನ್ನ ಕಾಂಪೋಸ್ಟ್ ಮಾಡಿ ಚೆನ್ನಾಗಿ ಕಳೆದ ಮೇಲೆ ನಾವು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ರೋಗಗ್ರಸ್ತ ಸಸ್ಯಗಳನ್ನು ಕಿತ್ತ ಜಾಗದಲ್ಲಿ ಮಣ್ಣನ್ನು ಸಡಿಲಗೊಳಿಸಿ 0.2-0.3 ಕಾರ್ಬಂಡಜಿನ್ ಅಥವಾ ಕ್ಯಾಪ್ಟಾನ್ ಶಿಲೀಂಧ್ರ ನಾಶಕನ ಸಹ ನಾವು ಉಪಯೋಗಿಸಬಹುದು. ಇದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ನಾವು ಶಿಲೀಂಧ್ರ ನಾಶಕದಲ್ಲಿ ಏನು ಗಿಡಗಳನ್ನ ನೆನೆಸ್ಬಿಟ್ಟು ನಾವು ನಾಟಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಬೇರಿನ ಟ್ರೀಟ್ಮೆಂಟ್ ಮಾಡೋದು ಏನಿರುತ್ತಲ್ವ ಆತರ ನಾವು ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸಸ್ಯಗಳನ್ನು ಭೂಮಟ್ಟದಿಂದ 30 cm ಎತ್ತರಕ್ಕೆ ಕಟಾವು ಮಾಡಬೇಕಾಗುತ್ತೆ. ತೀರಾ ಕೆಳಗಡೆ ಇದ್ದಷ್ಟು ಶಿಲೀಂಧ್ರ ಬೇಗ ಬೆಳೆದು ಹೋಗ್ಬಿಡುತ್ತೆ. ಕಟಾವು ಮಾಡಿದ ಕೂಡಲೇ ಕತ್ತರಿಸಿದ ಕಾಂಡದ ಭಾಗಕ್ಕೆ 0.1 ಕಾರ್ಬಂಡಜಿಮ್ ಅಥವಾ ಬೆನಾಮಿನ್ ಶಿಲೀಂಧ್ರವನ್ನು ಸಿಂಪಡಿಸಬೇಕಾಗುತ್ತೆ. ರೋಗಗ್ರಸ್ತ ಸಸ್ಯಗಳನ್ನು ಬೇರು ಸಮೇತ ತೆಗೆದು ಸುಟ್ಟಾಕ್ಬಿಡ್ಬೇಕು ಸರ್, ಅದು ಸ್ಪ್ರೆಡ್ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಇನ್ನ ಈ ಹಿಪ್ಪನೇರಳೆ ಬೇರು ಕಪ್ಪು ಕೊಳೆ ರೋಗವನ್ನ ನಾವು ಜೈವಿಕ ವಿಧಾನದಿಂದ ಹೇಗೆ ನಿರ್ವಹಣೆ ಮಾಡಬಹುದು ಅಂತೀರಿ? CSIR NTI ಮೈಸೂರು ಅವರು ನಿಮಹಾರಿ ಹೇಗೆ ನೆಮಟೋಡ್ಗೆ ಕಂಡುಹಿಡಿದಿದ್ದಾರೆ ಅದೇ ತರ ಈ ಕಪ್ಪು ಕೊಳೆ ರೋಗಕ್ಕೆ ಒಂದು ಸಿರಿ ಬಯೋಗಾರ್ಡ್ ಅಂತೇಳಿ ಒಂದು ಜೈವಿಕ ರೋಗನಾಶಕನ ಸಹ ಇಲ್ಲಿ ಕಂಡುಹಿಡಿದಿದ್ದಾರೆ. 1 acreಗೆ 2 kgನ ನಾವು ಸಮಕಂತುಗಳಲ್ಲಿ ಇವಾಗ 2 times 1 kgನ ನಾವು ಬಳಸಬಹುದಾಗಿದೆ. ಅದ ನಾನೇ ಇದರಲ್ಲಿ ಇರುವಂತ ಅಂಶ ಏನು ಅಂದ್ರೆ ಟ್ರೈಕೋಡರ್ಮಾ ಅಂತ ನಾವ್ ಏನ್ ಹೇಳ್ತೀವಿ ಅದು ಇರುತ್ತೆ. ಈ ಟ್ರೈಕೋಡರ್ಮಾನ ಸಹ ನಾವು ಡೈರೆಕ್ಟ್ ಆಗಿ ತಗೊಂಬಂದು ಈ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ 1 ವಾರದ ಮುಂಚೆನೆ ಅದನ್ನ ಉಪಚರಿಸಿ ಆಮೇಲೆ ನಾವು ಗಿಡಗಳಿಗೆ ಕೊಡೋದ್ರಿಂದ ಈ ರೋಗ ತೀವ್ರತೆ ಸಹ ತುಂಬಾ ಕಡಿಮೆ ಆಗುತ್ತೆ ಸರ್. ಇದ್ರ ಜೊತೆಗೆ ಇನ್ನೇನಾದ್ರೂ ಇದೆಯಾ? ಇದ್ರ ಜೊತೆಗೆ ನಾವಿನ್ಯ ಅಂತ ಒಂದು ಪ್ರಾಡಕ್ಟ್ ಇದೆ, ಅದು ಬಂದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಅದನ್ನ ನಾವು 1 liter ನೀರಿಗೆ 10 gram ನಾವು ಇದನ್ನ ಕೊಡ್ಬೇಕಾಗುತ್ತೆ, ಬೆರೆಸ್ಕೊಂಡು ಕೊಡ್ಬೇಕಾಗುತ್ತೆ. ಅಂದ್ರೆ ನಾವು ಸುಮಾರು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ ಅಂತೀರಿ? 1 liter ನೀರ್ ದ್ರಾವಣ ಮಾಡಿರ್ತೀವಲ್ಲ ಅದರಲ್ಲಿ 100 ಗಿಡಗಳನ್ನ ಉಪಚರಿಸಬಹುದು ಸರ್. ಅದರಲ್ಲಿ ಅದಕ್ಕೆ ಬರೀ 10 gram ಅಷ್ಟೇ ನಾವಿನ್ಯನ ಹಾಕಿರ್ತೀವಿ, ಅದಕ್ಕೆ 100 ಗಿಡಗಳನ್ನ ನಾವು ಉಪಚರಿಸಬಹುದು ಸರ್. ಅಂದ್ರೆ ರೋಗ ಬಂದಿರುವಂತ ಗಿಡಗಳು ಮೇಲಿನಿಂದ ಸುರಿಬೇಕಾಗತ್ತೆ ಇದನ್ನ? ಹೌದು ಹೌದು, ಡ್ರೆಂಚಿಂಗ್ ಮಾಡ್ಬೇಕು ಸರ್, ಅದು ಗಿಡಗಳ ಸುತ್ತ ಅದನ್ನ ಸುರಿಬೇಕು. ಮಣ್ಣಿಗೂ ಮಾಮೂಲಿ ವೀಟ್ ಎಲ್ಲ ಬರುತ್ತಲ್ವಾ ಟೊಮ್ಯಾಟೋಗೆ ಪೊಮೊಗ್ರಾನೇಟ್ಗೆ, ಅವಾಗೆಲ್ಲ ಟ್ರೈಕೋಡರ್ಮ ಉಪಯೋಗಿಸ್ತೀವಲ್ವಾ, ಸೇಮ್ ಅದೇ ತರ ಸರ್ ಇದನ್ನ. ಇನ್ನ ಮುಖ್ಯವಾಗಿ ಹಿಪ್ಪನೇಳಿನಲ್ಲಿ ಕಪ್ಪು ಕೊಳೆ ರೋಗ ಬಂದ್ರೆ ಯಾವ ರೀತಿ ಮುಂಜಾಗ್ರತೆಯನ್ನ ನಾವು ವಹಿಸಬೇಕಾಗುತ್ತೆ ಅಂತೀರಿ? ರೋಗಗ್ರಸ್ತ ಹಾಗೂ ಸತ್ತ ಗಿಡಗಳನ್ನು ನಾವು ಸಂಗ್ರಹಿಸಿ ಅದನ್ನ ಸುಡಬೇಕಾಗುತ್ತೆ. ಎಲೆ ತುದಿ ಕಪ್ಪಾಗಿ ರೋಗಕ್ಕೆ ತುತ್ತಾದ ಸುತ್ತಮುತ್ತಲ ಗಿಡಗಳನ್ನು ಉಪಚರಿಸಿ ರೋಗ ಹರಡುವುದನ್ನು ತಡೆಯಬೇಕಾಗುತ್ತೆ. ಉಪಚರಿಸಿದ ಗಿಡಗಳಿಗೆ 4-5 ದಿನ ನೀರು ಹಾಯಿಸಬಾರದು. ಹೊಸ ಸಸಿಯ ಬೇರನ್ನು 0.4% ನಾವೀನ್ಯ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ನೆನೆಸಿಡ್ಬೇಕಾಗುತ್ತೆ. ಈ ಟ್ರೈಕೋಡರ್ಮ ಅಂತ ನಾನು ಹೇಳಿದೆ, ಜೈವಿಕ ಶಿಲೀಂದ್ರ ನಾಶಕದ ಮಿಶ್ರಣ 1 kg ಟ್ರೈಕೋಡರ್ಮಾನ 50 kg ಕೊಟ್ಟಿಗೆ ಗೊಬ್ಬರದೊಂದಿಗೆ ನಾವು ಉಪಚರಿಸಿ ಆ ಉಪಚರಿಸಿದ ಏನು ಮಿಶ್ರಣ ಇರುತ್ತೆ ಅದನ್ನ ನಾವು ಬೇರುಗಳಿಗೆ ಕೊಡ್ಬೇಕಾಗುತ್ತೆ. ಒಂದೊಂದು ಗಿಡಕ್ಕೂ 1/2 kg ಕೊಟ್ರೆ ಸಾಕು. ನಾವು ಈ ಮಿಶ್ರಣವನ್ನು ವರ್ಷಕ್ಕೆ 4 ಬಾರಿ ಕೊಟ್ರೆ ರೋಗದ ತೀವ್ರತೆ ತುಂಬಾನೇ ಕಡಿಮೆ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಿಪ್ಪನೇರಳಿನಲ್ಲಿ ಬೇರುಗಂಟು ಜಂತು ಹುಳು ಮತ್ತು ಬೇರಿನ ಕಪ್ಪು ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ GR ಅರುಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9483537174. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9483537174. ತುಂಬ ಸಂತೋಷ ಅರುಣ ಅವರೇ, ತಾವು ಇದುವರೆಗೂ ಈ ಹಿಪ್ಪನೇಳಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂಥ ಈ ಬೇರುಗಂಟು ಜಂತು ಹುಳು ರೋಗ ಮತ್ತು ಬೇರಿನ ಮೇಲೆ ಕಂಡುಬರುವಂಥ ಈ ಕಪ್ಪು ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಹಿಪ್ಪುನೇರಳೆಯಲ್ಲಿ ಕಂಡುಬರುವ ಬೇರು ಕೊಳೆ ರೋಗ, ಬೇರುಗಂಟು ಮತ್ತು ಜಂತು ಹುಳುಗಳ ಬಾಧೆ ನಿರ್ವಹಣೆ ಕುರಿತು ಇದುವರೆಗೂ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾಗಿರುವ GR ಅರುಣ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಕೃಷಿ ರಂಗದಲ್ಲೇ ಇನ್ನೀಗ ಕೃಷಿ ಮಾಹಿತಿ. ಟೊಮ್ಯಾಟೊ ಬೆಳೆಯಲ್ಲಿ ಕಂಡುಬರುವಂತಹ ಮುಖ್ಯವಾದ ಕೀಟಪೀಡಿಗಳು ಅಂದರೆ ಕಾಯಿಕೊರಕ, ಬಿಳಿ ನೊಣ, ಜಿಗಿಹುಳು, ಹೇನು, ಎಲೆ ಸುರಂಗದ ಕೀಟ, ಎಲೆ ತಿನ್ನುವಂಥ ಕೀಟ, ಕೆಂಪು ಜೇಡ ನುಸಿ, ಥ್ರಿಪ್ಸ್ ನುಸಿ ಮತ್ತು ದಕ್ಷಿಣ ಅಮೆರಿಕದ ಎಲೆ ಸುರಂಗ ಕೀಟ. ಈ ಕೀಟಗಳು ಬೆಳೆಯ ಸಸಿಮಡಿಯಿಂದ ಕೊಯ್ಲುವರೆಗೆ ಎಲ್ಲ ಹಂತಗಳಲ್ಲೂ ಕೂಡ ಕಂಡುಬರ್ತವೆ. ಟೊಮೆಟೊ ಬೆಳೆಯಲ್ಲಿ ಕಂಡುಬರುವಂಥ ಕೀಟಗಳನ್ನು ರಸ ಹೀರುವ ಕೀಟಗಳು, ಎಲೆ ತಿನ್ನುವಂಥ ಕೀಟಗಳು ಮತ್ತು ಕಾಯಿ ಕುರಿಯುವ ಕೀಟಗಳು ಅಂತ ವಿಂಗಡಣೆ ಮಾಡಬಹುದು. ಮುಖ್ಯವಾಗಿ ಬಿಳಿ ನೊಣ, ಜಿಗಿಹುಳು, ಹೇನು, ಕೆಂಪು ಜೇಡ ನುಸಿ, ಥ್ರಿಪ್ಸ್ ನುಸಿಗಳು ಇವು ರಸ ಹೀರುವಂಥ ಕೀಟಗಳು. ಮುಖ್ಯವಾಗಿ ಈ ಪ್ರಾಯದ ಮತ್ತು ಮರಿಕೀಟಗಳು ಎಲೆಗಳ ತಳಭಾಗದಲ್ಲಿ ಗುಂಪಾಗಿದ್ದು ಪತ್ರ ಹರಿತು ಸಮೇತವಾಗಿ ರಸವನ್ನು ಹೀರೋದ್ರಿಂದ ಎಲೆಯ ಮೇಲ್ಭಾಗದಲ್ಲಿ ಬಿಳಿ ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದು. ನಂತರ ಹಾನಿ ತೀವ್ರವಾದಂತೆಲ್ಲ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಹಸಿರು ಬಣ್ಣವನ್ನು ಕಳೆದುಕೊಳ್ತವೆ. ಕ್ರಮೇಣ ಎಲೆಗಳು ಒಣಗಿ ಬಿದ್ದು ಹೋಗ್ತವೆ. ಇದಲ್ಲದೆ ಈ ಬಿಳಿ ನೊಣಗಳು ಟೊಮ್ಯಾಟೊ ಬೆಳೆಯಲ್ಲಿ ರಸ ಹೀರುವಾಗ ಎಲೆಗಳಲ್ಲಿ ನಂಜು ರೋಗಾಣುವನ್ನು ಬಿಡೋದ್ರಿಂದ ಎಲೆಗಳ ಮುರುಟು ರೋಗ ಹರಡೋದಕ್ಕೆ ಕಾರಣವಾಗ್ತವೆ. ಈ ಕೀಟಗಳ ನಿರ್ವಹಣೆಗೆ ಬಂದರೆ ಈ ರಸ ಹೀರುವ ಕೀಟಗಳನ್ನು ಮುಖ್ಯವಾಗಿ ನಾವು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿ ನಿರ್ವಹಣೆ ಮಾಡಬೇಕಾಗತ್ತೆ. ಟೊಮ್ಯಾಟೊ ಸಸಿ ಮಡಿಯನ್ನು 200 ಗೇಜ್ನ ನೈಲಾನ್ ಪರದೆಯ ಒಳಗಡೆ ಬೆಳೆಸಬೇಕು. ಇದರಿಂದ ಈ ಟೊಮ್ಯಾಟೊ ಬೆಳೆಗೆ ಬಿಳಿ ನೊಣದ ಒಂದು ಕೀಟದಿಂದ ಹರಡುವಂಥ ಎಲೆ ಮುರುಟು ರೋಗವನ್ನು ನಾವು ಪ್ರಾರಂಭದಲ್ಲೇ ತಡೆಯಬಹುದು. ಇನ್ನು ಪ್ರಾರಂಭದ ಹಂತದಲ್ಲಿ ಹಾನಿಗೆ ಒಳಗಾದಂಥ ಎಲೆಗಳನ್ನು ನುಸಿಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಇನ್ನು ನಾಟಿ ಸಮಯದಲ್ಲಿ ಸಸಿ ಮಡಿಯಿಂದ ಕಿತ್ತ ಸಸಿಗಳನ್ನು ಇಮಿಡಾಕ್ಲೋಪ್ರಿಡ್ ಕೀಟನಾಶಕ ದ್ರಾವಣದಲ್ಲಿ 5 ನಿಮಿಷ ಕಾಲ ಅದ್ದಿ ಆ ನಂತರ ನಾಟಿ ಮಾಡಬೇಕು. ಅಂದರೆ ಪ್ರತಿ ಲೀಟರ್ ನೀರಿಗೆ 0.3 ml ಪ್ರಮಾಣದಲ್ಲಿ ಈ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ನಾವು ಬೆರೆಸ್ಕೋಬೇಕಾಗತ್ತೆ. ಅಂದರೆ 10 ಲೀಟ್ರ್ ನೀರಿಗೆ 3 ml ಪ್ರಮಾಣದಲ್ಲಿ ಈ ಕೀಟನಾಶಕವನ್ನು ಬೆರೆಸ್ಕೊಂಡು ಈ ದ್ರಾವಣದಲ್ಲಿ ಆ ಸಸಿಗಳನ್ನು ಅದ್ದಿ ಆ ನಂತರ ನಾಟಿ ಮಾಡಬೇಕು. ಅಗತ್ಯ ಇದ್ದರೆ ನಾವು ಯಾವುದಾದರೂ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 1.7 ml ಡೈಮಿಥೇಟ್ ಅಥವಾ 1 ml ಆಕ್ಸಿಡೆಮಿಟಾನ್ ಮೀಥೈಲ್ ಅಥವಾ 1 gram ಅಸಿಫೇಟ್ ಅಥವಾ 0.3 ml ಇಮಿಡಾಕ್ಲೋಪ್ರಿಡ್ಡನ್ನು ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡಬಹುದು. ನುಸಿ ಒಂದು ಬಾಧೆ ಹೆಚ್ಚಾಗಿದ್ದರೆ ಪ್ರತಿ ಲೀಟರ್ ನೀರಿಗೆ 2.5 ml ಡೈಕೋಫಾಲನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಎಲೆ ತಿನ್ನುವಂಥ ಕೀಟಗಳಿಗೆ ಬಂದರೆ ಎಲೆ ಸುರಂಗದ ಕೀಟ, ಎಲೆ ತಿನ್ನುವಂಥ ಕೀಟ ಮತ್ತು ದಕ್ಷಿಣ ಅಮೆರಿಕದ ಎಲೆ ಸುರಂಗ ಕೀಟಗಳು ಮುಖ್ಯವಾದಂಥವು. ಇವುಗಳ ಹಾನಿಯ ಲಕ್ಷಣಗಳು ಅಂದರೆ ಮುಖ್ಯವಾಗಿ ಸಸಿಮಣಿನಲ್ಲಿ ಇವುಗಳ ಹಾವಳಿಯನ್ನು ಹೆಚ್ಚಾಗಿ ನಾವು ಕಾಣಬಹುದು. ಗಿಡಗಳು ಬೆಳೆದಂತೆಲ್ಲ ಬಾಧೆಯ ತೀವ್ರತೆ ಕಡಿಮೆ ಆಗುತ್ತೆ. ಮರಿ ಹುಳುಗಳು ಈ ಎಲೆಗಳ ಪದರದಲ್ಲಿ ಸುರಂಗವನ್ನು ಮಾಡಿಕೊಂಡು ಹಸರನ್ನು ಕೆರೆದು ತಿಂತಾ ಹೋಗ್ತವೆ. ಇದರಿಂದ ಎಲೆಗಳಲ್ಲಿ ಹಾವಿನ ಆಕಾರದ ಅಥವಾ ಬೊಬ್ಬೆಯ ಆಕಾರದ ಸುರಂಗಗಳನ್ನು ನಾವು ಕಾಣಬಹುದು. ಕ್ರಮೇಣ ಈ ಎಲೆಗಳು ಹಸರನ್ನು ಕಳೆದುಕೊಂಡು ಒಣಗ್ತವೆ. ಇನ್ನು ಹತೋಟಿ ಕ್ರಮಗಳಿಗೆ ಬಂದಾಗ ನಾವು ಹಾನಿ ಪ್ರಾರಂಭವಾದ ಮೊದಲನೇ ಹಂತದಲ್ಲೇ ಈ ಸುರಂಗ ಇರುವಂಥ ಈ ಎಲೆಗಳನ್ನು ಕಿತ್ತು ನಾಶಪಡಿಸಬೇಕು. 4% ಬೇವಿನ ಬೀಜದ ಕಷಾಯದ ಸಿಂಪರಣೆಯನ್ನು ಕೈಗೊಳ್ಳಬೇಕು. 2 ml ಟ್ರೈಜೋಫಾಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 2 g ಥಯೋಡಿಕಾರ್ಬ್ ಅಥವಾ 1 ml ಸ್ಪೈನೋಸಾಡ್ ಕೀಟನಾಶಕವನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಎಲೆ ತಿನ್ನುವಂಥ ಕೀಟದ ಹಾನಿಯ ಲಕ್ಷಣಗಳಿಗೆ ಬಂದರೆ ಮೊದಲ ಹಂತದ ಮರಿ ಹುಳುಗಳು ಎಲೆಯ ಹಸಿರು ಪದಾರ್ಥವನ್ನು ಕೆರೆದು ತಿಂತವೆ. ಆನಂತರ ಎಲೆಗಳನ್ನು ತಿಂತವೆ. ಮೊದಲ ಹಂತದ ಮರಿ ಹುಳುಗಳನ್ನು ನಾವು ನಾಶಪಡಿಸಬೇಕಾಗತ್ತೆ. ಇದಕ್ಕೆ 5% ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡಬೇಕು. ಬೆಳೆದಂಥ ಕೀಟಗಳನ್ನು ನಾವು ವಿಷಪಾಷಾಣ ಬಳಸಿ ನಿಯಂತ್ರಣ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ವಿಷಪಾಷಾಣವನ್ನು ಬೆಳೆಯ ಸಾಲುಗಳ ಮಧ್ಯೆ ಎರಚಿ ಕೀಟಗಳನ್ನು ಆಕರ್ಷಿಸಿ ನಾಶಪಡಿಸ್ಬೋದು. ಈ ವಿಷಪಾಷಾಣ ತಯಾರಿಸುವಂಥ ಕ್ರಮ ಅಂದರೆ 25 g ಅಕ್ಕಿ ತೌಡು ಅಥವಾ ಗೋಧಿ ತೌಡಿಗೆ 2 kg ಬೆಲ್ಲವನ್ನು ಬೆರೆಸ್ಕೋಬೇಕು. ಈ ಒಂದು ಮಿಶ್ರಣಕ್ಕೆ 125 ml ಮೊನೊಕ್ರೋಟೋಫಾಸ್ ಮತ್ತು 5 l ನೀರನ್ನು ಸೇರಿಸಿ ನಾವು ಅದನ್ನು ಚೆನ್ನಾಗಿ ಮಿಶ್ರ ಮಾಡಿ ಒಂದು ರಾತ್ರಿ ಇಟ್ಟು ಆನಂತರ ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ಈ ಬೆಳೆಯ ಸಾಲುಗಳ ಮಧ್ಯೆ ಅವುಗಳನ್ನು ಎರಚಿ ಕೀಟಗಳನ್ನು ಆಕರ್ಷಿಸಿ ನಾಶಪಡಿಸ್ಬೋದು. ಇನ್ನು ಕಾಯಕೊರಕ ಕೀಟದ ಹಾನಿಯ ಲಕ್ಷಣಗಳಿಗೆ ಬಂದರೆ ಪ್ರಾರಂಭದಲ್ಲಿ ಮರಿ ಹುಳುಗಳು ಎಲೆಗಳಲ್ಲಿ ಹಸರನ್ನು ಕೆರೆದು ತಿಂತವೆ. ನಂತರ ಹೂವಿನ ಮೊಗ್ಗು ಮತ್ತು ಕಾಯಿಗಳನ್ನು ಕೊರೆದು ಒಳಭಾಗದ ತಿರುಳನ್ನು ತಿಂತವೆ. ಈ ಹುಳುಗಳು ಸಾಮಾನ್ಯವಾಗಿ ಕಾಯಿಗಳನ್ನು ಸಂಪೂರ್ಣವಾಗಿ ತಿನ್ನೋದಿಲ್ಲ, ಸ್ವಲ್ಪ ಮಾತ್ರ ತಿರುಳನ್ನು ತಿಂದು ಮತ್ತೊಂದು ಕಾಯಿಯನ್ನು ಇವು ತಿನ್ನೋದಕ್ಕೆ ಹೋಗ್ತವೆ. ಹೀಗಾಗಿ ಹಲವಾರು ಕಾಯಿಗಳನ್ನು ಇವು ತಮ್ಮ ಜೀವಿತಾವಧಿಯಲ್ಲಿ ಕೊರೆತವೆ. ಈ ರೀತಿ ಕೊರೆದಂಥ ಕಾಯಿಗಳು ಮುಖ್ಯವಾಗಿ ಸೂಕ್ಷ್ಮಜೀವಿಗಳ ಆಕ್ರಮಣಕ್ಕೆ ತುತ್ತಾಗಿ ಕೊಳಿತವೆ. ಇಂತಹ ಕಾಯಿಗಳು ಮಾರಾಟಕ್ಕೆ ಯೋಗ್ಯವಾಗಿರೋದಿಲ್ಲ. ಈ ಕಾಯಿಕೊರಕದ ನಿಯಂತ್ರಣಕ್ಕಾಗಿ ನಾವು ಆಳವಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿರುವಂಥ ಕೋಶಗಳು ಹೊರಗಡೆ ಬಂದು ಸ್ವಾಭಾವಿಕ ಶತ್ರುಗಳಾದ ಹಕ್ಕಿ ಪಕ್ಷಿಗಳಿಗೆ ತುತ್ತಾಗ್ತವೆ. 25 ಟೊಮ್ಯಾಟೊ ಸಸ್ಯಗಳನ್ನು ನಾಟಿ ಮಾಡುವಾಗ ಪ್ರತಿ 14 ನಂತರ ಒಂದು ಸಾಲು 45 ಆಫ್ರಿಕನ್ ಜೈಂಟ್ ಚೆಂಡು ಹೂವಿನ ಸಸ್ಯಗಳನ್ನು ಬಲೆ ಬೆಳೆಯಾಗಿ ನಾಟಿ ಮಾಡಬೇಕಾಗತ್ತೆ. ಈ ಚೆಂಡು ಹೂವಿನ ಆಕರ್ಷಣೆಗೆ ಒಳಗಾದಂಥ ಪತಂಗಗಳು ಮೊಟ್ಟೆಗಳನ್ನು ಹೂವಿನ ದಳಗಳ ಮೇಲೆ ಇಡ್ತವೆ. ಆನಂತರ ಹೂಗಳನ್ನು ಆಗಾಗ ಕಿತ್ತು ಉಪಯೋಗಿಸೋದ್ರಿಂದ ಹುಳುಗಳ ಸಂತತಿ ಕಡಿಮೆ ಆಗುತ್ತೆ. ಕಾಯಿಕೊರಕದ ಚಟುವಟಿಕೆಯನ್ನು ಗುರುತಿಸೋದಕ್ಕೆ 3-4 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆ 50% ಹೂವಾಡುವಂಥ ಒಂದು ಹಂತದಲ್ಲಿ ಟ್ರೈಕೋಗ್ರಾಮ ಕಿಲೋನೇಸ್ ಅನ್ನುವಂಥ ಮೊಟ್ಟೆ ಪರಾಲಂಬಿ ಕೀಟವನ್ನು 40,000 ಒಂದು ವಾರದ ಅಂತರದಲ್ಲಿ 5 ಬಿಡುಗಡೆ ಮಾಡಬೇಕಾಗತ್ತೆ. ಅಂದರೆ ಮುಖ್ಯವಾಗಿ ಪ್ರತಿ ಸಾರಿಗೆ 8,000 ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಇನ್ನು HNPV ನಂಜಾಣುವನ್ನು ಪ್ರತಿ ಎಕರೆಗೆ 100 LE ಪ್ರಮಾಣದಲ್ಲಿ ಸಿಂಪರಣೆಗೆ ಬಳಕೆ ಮಾಡ್ಕೋಬೇಕಾಗತ್ತೆ. ಕಣ್ಣಿಗೆ ಕಾಣಿಸುವಂಥ ದೊಡ್ಡ ಗಾತ್ರದ ಹುಳುಗಳನ್ನು ಆರಿಸಿ ನಾಶಪಡಿಸಬಹುದು. ಜೊತೆಗೆ ಕೊನೆಯ ಒಂದು ಅಸ್ತ್ರವಾಗಿ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಲೀಟರ್ ನೀರಿಗೆ 2 ml ಕ್ವಿನಾಲ್ಫಾಸ್ ಅಥವಾ 2 g ಥಯೋಡಿಕಾರ್ಬ್ ಅಥವಾ 2 ml ಇಂಡಾಕ್ಸಾಕಾರ್ಬ್ ಅಥವಾ 0.5 ml ಸ್ಪೈನೋಸಾಡ್ ಅನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೃಷಿ ಮಾಹಿತಿ ಕೇಳಿದಿರಿ. ಇಂದಿಗೆ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. The center is disseminating awareness of national helpline numbers for the benefit of citizens during the COVID-19 pandemic. The helpline number of the Health and Family Welfare Ministry is 1075. The child helpline number is 1098. For senior citizens of Delhi, Karnataka, Madhya Pradesh, Rajasthan, Tamil Nadu, Telangana, Uttar Pradesh and Uttarakhand, the helpline number is 14567. The helpline number of the National Institute of Mental Health and Neurosciences, NIMHANS, for psychological support is 08046110007. The Ayush COVID-19 counseling helpline number is 1443 and MyGov WhatsApp help desk number is 90131515.